ಯಾಕಂತ ಹೇಳಿದ್ರೆ ಕೃಷಿ ಚಟುವಟಿಕೆಗೆ ಉತ್ತೇಜನ ನೀಡುವ ಆರ್ಥಿಕ ನೆರವು ಇದರಲ್ಲಿ ಅಡಗಿರುವುದರಿಂದ ಒಂದಷ್ಟು ನೆರವು ಅವರಿಗೆ ಲಭ್ಯ ಆಗ್ತಾ ಇದೆ. ಇದೀಗ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅನುಷ್ಠಾನಗೊಂಡ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಡನಿದ್ದಾರೆ ಯಾದಗಿರಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಅಬೀದ್ ಎಸ್ಎಸ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರಗಳು ಸರ್. ಈಗ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇವತ್ತು ರೈತರಿಗೆ ಒಂದು ಬಹಳ ಉತ್ತೇಜನಕಾರಿಯಾದಂತಹ ಒಂದು ಯೋಜನೆ, ಏನು ಅದರ ಮುಖ್ಯ ಉದ್ದೇಶ ಅಂತ? ಸರ್, ಇದು 2019 ಫೆಬ್ರವರಿ ತಿಂಗಳಲ್ಲಿ ಪ್ರಾರಂಭ ಆಯಿತು. ಇದು ಮುಖ್ಯ ಯೋಜನೆ ಏನಂದ್ರೆ, ಕೇಂದ್ರ ಸರ್ಕಾರದಿಂದ ರೈತರಿಗೆ ಏನು ಆರ್ಥಿಕ ಹೊರೆ ಆಗ್ತದೆ ಅದು ಕಡಿಮೆ ಮಾಡಬೇಕಂತೇಳಿ ಪ್ರತಿ ವರ್ಷ 6,000 ರೂಪಾಯಿ ಅವರಿಗೆ ನೇರವಾಗಿ ಡಿಬಿಟಿ ಮೂಲಕ ಆಧಾರ್ ಲಿಂಕ್ಡ್ ಅಕೌಂಟ್ ನಂಬರ್ಗೆ ಜಮೆ ಆಗುತ್ತೆ. ಮೂರು ಕಂತುಗಳಲ್ಲಿ 2,000 ರೂಪಾಯಿ, 2,000 ರೂಪಾಯಿ, 2,000 ರೂಪಾಯಿ, ಇದರ ಪ್ರತಿ ವರ್ಷ ಮೂರು ಕಂತುಗಳಲ್ಲಿ 6,000 ರೂಪಾಯಿ ಅವರು ಡಿಬಿಟಿ ಮುಖಾಂತರ ಅವರು ನೇರವಾಗಿ ಹೋಗೋದು. ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಸಹಭಾಗಿತ್ವ ಇದೆ ಸರ್ ಈ ಯೋಜನೆಯಲ್ಲಿ? ಹೌದು, 6,000 ರೂಪಾಯಿ ಏನಿದೆ ಇದು ಕೇಂದ್ರ ಸರ್ಕಾರದ. ಮತ್ತೆ ಅದೇ ವರ್ಷ 2019 ವರ್ಷ ಜೂನ್ ತಿಂಗಳಲ್ಲಿ ಶುರು ಆಯ್ತು. ರಾಜ್ಯ ಸರ್ಕಾರ ಇದ್ರ ಜೊತೆ ಹೊಂದಾಣಿಕೆ ಮಾಡಿ 4,000 ರೂಪಾಯಿ ಎರಡು ಕಂತುಗಳಲ್ಲಿ ಪ್ರತಿ ವರ್ಷ ಕೊಡೋದು. ಅಂದ್ರೆ 10,000 ಪ್ರತಿ ವರ್ಷ, 10,000 ರೂಪಾಯಿ, 6,000 ರೂಪಾಯಿ ಕೇಂದ್ರ ಸರ್ಕಾರದ್ದು, 4,000 ರೂಪಾಯಿ ರಾಜ್ಯ ಸರ್ಕಾರದ. ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೇಂದ್ರ ಸರ್ಕಾರದ್ದಾದ್ರೆ ಕರ್ನಾಟಕದ್ದು, ಅದಕ್ಕೆ ಯೋಜನೆಯನ್ನು ಸೇರಿಸಿ ಪ್ರಧಾನಮಂತ್ರಿ ಕಿಸಾನ್ ಕರ್ನಾಟಕ ಯೋಜನೆ ಅಂತ ಮಾಡಿ, ಪಿಎಂ ಕಿಸಾನ್ ಕರ್ನಾಟಕ ಅಂತೇಳಿ. ಈ ರೀತಿಯ ಒಂದು ಆರ್ಥಿಕ ಸಹಾಯವನ್ನ ರೈತರಿಗೆ ನೀಡ್ತಾ ಇದೆ ಅಂತ. ಈ ಯೋಜನೆ ಪ್ರಮುಖ ಅಂಶಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ. ಮೊದಲನೇದಾಗಿ ಈ ಯೋಜನೆ ಯಾವಾಗ ಪ್ರಾರಂಭ ಆಯಿತು, 24 ಫೆಬ್ರವರಿ 2019 ಅವಾಗ ಸಣ್ಣ ಅತಿ ಸಣ್ಣ ರೈತರಿಗೆ ಮಾತ್ರ ಈ ಅನುಕೂಲ ಹೊಂದಿತ್ತು. ಅಂದ್ರೆ ಇಲ್ಲಿವರೆಗೆ ಬಹಳಷ್ಟು ಒಂದು ಪ್ರಗತಿಯನ್ನು ಕಂಡುಕೊಂಡಿರಬಹುದಲ್ಲ ಸರ್ ಈ ಯೋಜನೆಯಲ್ಲಿ? ಪ್ರಗತಿಯಾಗಿದೆ. ಅಭಿದೇವರು, ಈಗ ಈ ಯೋಜನೆ ಜಾರಿಗೆ ಬಂದ ಮೇಲೆ ಸಾಕಷ್ಟು ರೈತರಿಗೆ ಒಂದು ರೀತಿಯ ಸಹಾಯ ಆಗಿ ಕೃಷಿ ಚಟುವಟಿಕೆ ಬಹಳ ವ್ಯಾಪಕವಾಗಿ ವಿಸ್ತರಣೆ ಕೂಡ ಆಗ್ತಾ ಇದೆ. ಈ ಯೋಜನೆಯಲ್ಲಿ ಯಾರು ಅರ್ಹರು ಮತ್ತು ಯಾರು ಅನರ್ಹರು, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀರಾ? ಮೊದಲನೇದಾಗಿ ಯಾವಾಗ ಇದು ಪ್ರಾರಂಭ ಆಯಿತು, ಫೆಬ್ರವರಿ ತಿಂಗಳಲ್ಲಿ 2019, ಅದರಲ್ಲಿ ಸಣ್ಣ ಅತಿ ಸಣ್ಣ ರೈತರಿಗೆ ಮಾತ್ರ ಅಂತ ಇತ್ತು. ಜೂನ್ ತಿಂಗಳಿನ ನಂತರ ಎಲ್ಲಾ ಭೂ ಹಿಡುವಳಿದಾರರು, ಯಾರು ರೈತರಿದ್ದಾರೆ ಅವ್ರ ಹೆಸರು ಪಾಣಿ ಎಷ್ಟಿರ್ಬೇಕು ಸರ್? ಇದಕ್ಕೇನು ಲಿಮಿಟ್ ಇಲ್ಲ. 5 ಗುಂಟೆ ಇದ್ರೂ ಅವ್ರಿಗೆ ಸವಲತ್ತು ಬರುತ್ತೆ, 100 ಎಕರೆ ಇದ್ರೂ ಅದೇ ಸವಲತ್ತು ಬರುತ್ತೆ, ಎಲ್ಲರಿಗೂ ಸಮ. ಒಟ್ಟಾರೆ ಭೂ ಹಿಡುವಳಿದಾರ, ಭೂ ಹಿಡುವುದಾರ ಇರಬೇಕು. ಇಂಥವರು ಅರ್ಹರು. ಈಗ ಅನರ್ಹರು ಅಂತ, ಈ ಯೋಜನೆ ಸೌಲಭ್ಯ ಪಡೀಲಿಕ್ಕೆ ಇಂಥವರು ಸಾಧ್ಯ ಇಲ್ಲ ಅಂತ, ಅದೇನು ಕ್ರೈಟೀರಿಯಾ? ಅದು ಕೆಲವೊಂದು ನಿರ್ಬಂಧನೆಗಳು ಇದಾವೆ. ಯಾರ್ಯಾರು ಅನರ್ಹರಿದ್ರೆ, ಈಗ ಸಂಘ ಸಂಸ್ಥೆಗಳು ಹೊಂದಿರುವ ಭೂಮಿ, ಯಾವುದೋ ಒಂದು ಸಂಘ ಸಂಸ್ಥೆಗಳ ಹೆಸರಲ್ಲಿ ಭೂಮಿ ಇದ್ರೆ ಅಂತಹ ಕುಟುಂಬದ ಸದಸ್ಯರು ಇದಕ್ಕೆ ಅನರ್ಹರಿಲ್ಲ. ಅವನ ಮಾಜಿ ಅಥವಾ ಹಾಲಿ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವವರು ಅವ್ರಿಗೂ ಕೂಡ ಇದಕ್ಕೆ ಅನರ್ಹರು. ಅಂತ ಹುದ್ದೆಯಲ್ಲಿ ಇರಬಾರ್ದು. ಮಾಜಿ ಅಥವಾ ಹಾಲಿ ಚುನಾಯಿತ ಪ್ರತಿನಿಧಿಗಳು, ಸಚಿವರುಗಳು, ಸ್ಟೇಟ್ ಮಿನಿಸ್ಟರ್ಸ್, ಆಮೇಲೆ ಈಗ ಪ್ರೆಸೆಂಟ್ ಅಥವಾ ಎಕ್ಸ್ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು, ಮುನ್ಸಿಪಲ್ ಕಾರ್ಪೊರೇಷನ್ಸ್ ಮೇಯರ್ಗಳು, ಇವರೆಲ್ಲ ಈ ಯೋಜನೆಯನ್ನು ಸವಲತ್ತು ಪಡ್ಕೊಳ್ಳಂಗಿಲ್ಲ. ಓಹೋ, ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಕೆಲವರು, ತೆರಿಗೆ ಪಾವತಿ ಮಾಡುವವರು ಅವರು ಇಲ್ಲ. ಆಮೇಲೆ ವೈದ್ಯರು, ವಕೀಲರು, ಓಹೋ, ಇವರೆಲ್ಲ ಪಡ್ಕೊಳ್ಳಂಗಿಲ್ಲ. ಮತ್ತೆ ಏನಾದ್ರೂ ಕುಟುಂಬದ ಸದಸ್ಯರು ಕೇಂದ್ರ ಅಥವಾ ರಾಜ್ಯ ಸರ್ಕಾರ ನೌಕರಿ ಇದ್ರೆ ಅವ್ರಿಗೂ ಕೂಡ ಈ ಸವಲತ್ತು ಇಲ್ಲ. ಅವ್ರಿಗೂ ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಇರಬಾರ್ದು. ಅಂದ್ರೆ ನಿಜವಾಗಿಯೂ ಮುಟ್ಟುವವರಿಗೆ ಮುಟ್ಟಬೇಕು ಅನ್ನೋದು ಇದರ ಉದ್ದೇಶ. ಮಾನ್ಯ ಪ್ರಧಾನಮಂತ್ರಿಗಳಿಗೆ ಉದ್ದೇಶ ಏನಂದ್ರೆ ರೈತರಿಗೆ ಸೇರ್ಬೇಕು ಡಿಬಿಟಿ. ಕೆಲವೊಮ್ಮೆ ಈಗ ನಿವೃತ್ತ ಪಿಂಚಣಿದಾರರು ಇರ್ತಾರೆ, ಹೌದು ಹೌದು, ಅಂತವರಿಗೆ ಮಾಸಿಕ 10,000 ಹೆಚ್ಚು ಪಿಂಚನ್ ಪಡ್ಕೊಡ್ತಾರೆ, ಅವ್ರಿಗೆ ಇಲ್ಲ. ಅದಕ್ಕಿಂತ ಕಡಿಮೆ ಯಾರು ಪಡ್ಕೊಂಡಿರ್ತಾರೆ ಅವ್ರಿಗೆ ಈ ಸವಲತ್ತು ಅವ್ರಿಗೆ ಕೊಡಬಹುದು. ಅಂದ್ರೆ ಈ ರೀತಿಯ ಒಂದು ನಿಬಂಧನೆಗಳಿಗೆ ಒಳಗಾಗಿ ನಾವು ಇದನ್ನು ಪಡೆಯಬಹುದು. ಈಗ ಈ ಒಂದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಪ್ರಧಾನಮಂತ್ರಿಗಳು ಎಲ್ಲ ರೈತರಿಗೆ ಮುಟ್ಟಬೇಕು ಅಂತ ಒಂದು ದೂರದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ. ಪಡೆಯಲು ಏನೇನು ಮಾಡಬೇಕು ಸರ್, ಅವ್ರು ಹೇಗೆ ನೋಂದಣಿ ಮಾಡಿಕೊಳ್ಳುವುದು ಅಂತ? ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಅಲ್ಲಿ ಪಹಣಿ ಮತ್ತು ಒಂದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ, ಅದು ತಗೊಂಡು ಫಿಲ್ಅಪ್ ಮಾಡಿ ಕೊಟ್ರೆ ಆಯ್ತು. ಫೆಬ್ರವರಿ 2019 ಇಂತ ಹಿಂದೆ ಅವರ ಹೆಸರಲ್ಲಿ ಜಮೀನು ಇರಬೇಕು. ಉದಾಹರಣೆಗೆ ಫೆಬ್ರವರಿ 2019 ನಂತರ ಅವ್ರ ಜಮೀನು ಖರೀದಿ ಮಾಡಿದ್ರೆ ಅಂತವ್ರಿಗೆ ಇಲ್ಲ. ಓಹೋ, ಅವರಿಗೆ ಏನಾದ್ರೂ ಮುಂದೆ ಇಷ್ಟು ವರ್ಷ ಇದುವರೆಗೂ ಬಂದಿಲ್ಲ, ಇದುವರೆಗೂ ಅವರು ಸೇರಿಸಿಲ್ಲ. 2019 ಹಿಂದೆ ಭೂ ಹಿಡಿಯುವ ದಾರಿ ಇರಬೇಕು, ಅಂತವ್ರು ಎಲ್ಲರೂ ಇದಕ್ಕೆ ಅರ್ಹರಿರ್ತಾರೆ. ಈಗ ರೈತರಿಗೆ ಕೆಲವೊಮ್ಮೆ ಯೋಜನೆಯನ್ನು ಪಡಿಬೇಕಾದ್ರೆ ಈಗ ಆನ್ಲೈನ್ ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹೋಗಿ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗುದಿಲ್ಲ, ಅಂತವರಿಗೆ ನೀವೇನಾದ್ರೂ ಸಹಾಯ ಸಹಕಾರ ಮಾಡ್ತೀರಾ? ಹೌದು ಹೌದು, ಅವರು ನೇರವಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ, ಪ್ರತಿ ಹೋಬಳಿಯಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇದೆ ಕೃಷಿ ಇಲಾಖೆಯಿಂದ, ಅಲ್ಲಿ ಅವರು ಪಹಣಿ ತಗೊಂಡು ಹೋದ್ರೆ ಸಾಕು, ಒಂದು ಪಹಣಿ, ಒಂದು ಆಧಾರ್ ಕಾರ್ಡ್, ಒಂದು ಬ್ಯಾಂಕ್, ಅದಕ್ಕೆ ಲಿಂಕ್ ಆಗಿರೋ ಆಧಾರ್ ಬ್ಯಾಂಕ್. ಅಕಸ್ಮಾತ್ ಲಿಂಕ್ ಆಗಿಲ್ಲ ಅಂದ್ರೆ ಅಲ್ಲಿ ಸಿಎಸ್ಸಿ ಸೆಂಟರ್ಸ್ ಅಥವಾ ಗ್ರಾಮ ಒನ್ ಸೆಂಟರ್ಗೆ ಹೋಗಿ ಅವರು ಒಂದು ಇಕೆವೈಸಿ ಮಾಡ್ಕೋಬೇಕು, ಆಧಾರ್ ಲಿಂಕ್ ಮಾಡ್ಕೊಂಡ್ರೆ ಅವ್ರಿಗೆ ಡಿಕ್ಲರೇಷನ್ ಫಾರ್ಮ್ ಇರುತ್ತೆ. ಈಗಾಗಲೇ ಎಲ್ಲ ಮಾಡ್ಕೊಂಡಿದ್ದಾರೆ, 2019 ಈ ಪ್ರಕ್ರಿಯೆ ಶುರು ಆಗಿದ್ದಲ್ಲ, ಹಾಗಾಗಿ ಪ್ರತಿಯೊಬ್ಬರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಒತ್ತಾಯನೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇದೆ ಅಂತ. ಹೌದೌದು. ಈಗ ಕೆಲವೊಮ್ಮೆ ಯೋಜನೆಯಲ್ಲಿ ಬಿಟ್ಟು ಹೋಗಿದ್ರೆ ಅಂತವರು ಬಂದು ನೇರವಾಗಿ ನಿಮ್ಮನ್ನು ಸಂಪರ್ಕ ಮಾಡಿ ಸೇರಿಸಿಕೊಳ್ಳಬಹುದು, ಅದು ಕೂಡ ಒಂದು ವ್ಯವಸ್ಥೆ. ಇದಕ್ಕೆ ಏನು ಕಾಲಮಿತಿ ಇಲ್ಲ, ಲಾಸ್ಟ್ ಡೇಟ್ ಅನ್ನೋದು ಇಲ್ಲ. ಒಟ್ಟಾರೆ ಏನಂದ್ರೆ 2019 ಹಿಂದೆ ಅವರು ಭೂ ಹಿಡಿಯುವಳಿದಾರಿ ಇರಬೇಕು. ಈಗ ಒಬ್ಬ ರೈತ ವರ್ಷದಲ್ಲಿ ಇಂತಹ ಒಂದು ಬೆಳೆಯನ್ನು ಬೆಳೆತಾನೆ, ಅವು ಇಂತಿಷ್ಟು ಸಮಯದಲ್ಲಿ ಅದನ್ನು ನೋಂದಾವಣಿ ಮಾಡಿದ್ರೆ ಮಾತ್ರ ಅದಕ್ಕೆ ಅರ್ಹತೆನ? ಅಲ್ಲ, ಒಮ್ಮೆ ನೋಂದಾವಣಿ ಮಾಡಿದ್ರೆ ಒಂದು ನೋಂದಾವಣಿ ಮಾಡ್ಕೊಂಡ್ರೆ ಆಯ್ತು, ಮುಂದೆ ಅವನಿಗೆ ಸಿಗುತ್ತೆ. ಈಗ ರೈತ ಕೆಲವೊಮ್ಮೆ ಸ್ವಂತ ಭೂಮಿ ಇರುವುದಿಲ್ಲ, ಯಾವುದೋ ಲೀಸ್ ಪಡ್ಕೊಂಡು ಅವ ಕೃಷಿಯನ್ನ ಮಾಡಿರ್ತಾನೆ, ಅಂತವ್ರು ಇದಕ್ಕೆ ಅರ್ಹರಾಗ್ತಾರೆ? ಅಂತವ್ರಿಗಿಲ್ಲ, ಅಂತವ್ರಿಗೆ ಲೀಸ್ ಮಾಡುವಂಗಿಲ್ಲ. ಓಹೋ, ಆ ರೀತಿಯಲ್ಲಿ ಇದ್ದವರಿಗೆ ಇಲ್ಲ. ಈಗ ಯೋಜನೆಯಡಿ ಅನೇಕ ಅನರ್ಹರು ಕೂಡ ಸೌಲಭ್ಯ ಪಡೆದಿರ್ತಾರೆ, ಅಂತವ್ರಿಗೆ ಏನಾದ್ರು ಶಿಕ್ಷಾ ಕ್ರಮ ಇದೆ? ಶಿಕ್ಷೆ ಏನಿಲ್ಲ, ನಾವು ವಸೂಲಿ ಮಾಡಿ ಸರ್ಕಾರಕ್ಕೆ ನಾವು ವಾಪಸ್ ಕಳ್ತೀವಿ. ಅಂತದ್ದು ಘಟನೆಗಳು ಜಿಲ್ಲೆಯಲ್ಲಿ ಆಗಿದೆ? ಇದಾವೆ, ಇದಾವೆ. ಈಗ ಇದಕ್ಕೆ ಇಕೆವೈಸಿ ಮಾಡಿ ಅಂತ ಬಹಳ ಒತ್ತಾಯ ಪೂರ್ವಕವಾಗಿ ನೀವೆಲ್ಲ ಮನವಿಯನ್ನ ಮಾಡಿದ್ರಿ ರೈತರು, ಯಾಕೆ ಸರ್, ಏನು ಉದ್ದೇಶ? ಇಕೆವೈಸಿ ಏನಂದ್ರೆ ನಿಜವಾದ ಫಲಾನುಭವಿಗೆ ಹೋಗ್ಬೇಕಂತೇಳಿ ಪಿಎಂ ಕಿಸಾನ್ ಪೋರ್ಟಲ್ ಅಲ್ಲಿ ಒಂದು ಆಪ್ಷನ್ ಇದೆ. ಇಕೆವೈಸಿ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಮ ಫೋನ್ ನಂಬರ್ ಆಕ್ಟಿವ್ ಇದ್ರೆ ನೇರವಾಗಿ ಅದು ಇಕೆವೈಸಿ ತಗೋತದೆ, ಇಲ್ಲ ಅಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರ ಹೋಗ್ಬೇಕು, ಅವ್ರು ಮಾರ್ಗದರ್ಶನ ಕೊಡ್ತಾರೆ, ಇಂತ ಇಂತ ಹೋಗಿ ಅಂತ. ಸಿಎಸ್ಸಿ ಸೆಂಟರ್ಸ್ ಅಥವಾ ಗ್ರಾಮ ಒನ್ ಸೆಂಟರ್ಗೆ ಹೋಗಿ ಅವರ ಒಂದು ಆಧಾರ್ನ ಬ್ಯಾಂಕ್ಗೆ ಲಿಂಕ್ ಮಾಡ್ಕೋಬೇಕು, ಇಕೆವೈಸಿ ಕಡ್ಡಾಯವಾಗಿ ಮಾಡ್ಕೊಂಡ್ರೆ ಮಾತ್ರ ಅಂತವರಿಗೆ ಇದು ಸವಲತ್ತು ಸಿಗುತ್ತೆ. ಕಳೆದ ವರ್ಷ ಏನಾಗಿದೆ, 2020-21 ವರ್ಷದಲ್ಲಿ ನಮಗೆ ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚು ಆಧಾರ್ ಆಧಾರಿತ ವ್ಯವಹಾರಗಳು ಮಾಡಿದ್ದಾರೆ ಅಂತೇಳಿ, 96% ನಮ್ದು ಪ್ರಗತಿಯಾಗಿದೆ ಆಧಾರ್ ಲಿಂಕೇಜ್ ಅಲ್ಲಿ. ಹಾಗಾಗಿ 2020-21 ನಮ್ಮ ರಾಜ್ಯಕ್ಕೆ ಪ್ರಶಸ್ತಿ ಕೂಡ ಬಂದಿದೆ, ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಪ್ರಶಸ್ತಿ ಬಂದಿದೆ. ಓ, ಈ ರೀತಿಯಲ್ಲಿ ಉತ್ತಮ ಈ ರೀತಿ ಉತ್ತಮ ಸಾಧನೆ ಮಾಡಲಾಗಿದೆ ಅಂತ. 96% ಮುಟ್ಟಿದೆ ಅಂತ. ಹೌದು, ಅಷ್ಟೊಂದು ವ್ಯವಹಾರ ಏನಿದೆ ಡಿಬಿಟಿ ಆಧಾರ್. ಈಗ ಇಂಥ ಒಂದು ಯೋಜನೆ ಬಹಳ ಉಪಯುಕ್ತವಾಗಿರತಕ್ಕಂತ, ಆರ್ಥಿಕವಾಗಿ ರೈತರನ್ನ ಮೇಲೆತ್ತುವಂತ ಒಂದು ಯೋಜನೆ, ಯಾದಗಿರಿ ಜಿಲ್ಲೆಯಲ್ಲಿ ಅನುಷ್ಠಾನದ ಕ್ರಮ ಹೇಗಿದೆ ಮತ್ತು ಯಾವ ರೀತಿಯಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳಲಾಗಿದೆ ಸರ್? ಇದುವರೆಗೆ ಯಾದಗಿರಿ ಜಿಲ್ಲೆ ನಾವು ತಗೊಂಡ್ರೆ ಎಷ್ಟು ತಾಲೂಕುಗಳು ಬರುತ್ತೆ? 3 ತಾಲೂಕು ಹಳೆದು, 3 ತಾಲೂಕು ಹೊಸದು, 6 ತಾಲೂಕು. ಯಾವ್ದೆಲ್ಲ ಸರ್? ಯಾದಗಿರಿ, ಗುರುಮಿಟ್ಗಲ್, ಹುಣಸಿಗಿ, ಶಾಪೂರು, ಸುರ್ಪುರು, ವಡಗೇರ, ಗುರುಮಿಟ್ಗಲ್, ಇಂತವು 6 ಇದಾವೆ. ಒಟ್ಟು 6. ಈಗ ಈ ಒಂದು ಫಲಾನುಭವಿಗಳಿಗೆ ವಿತರಣೆಯಲ್ಲಿ ಹೇಗೆ ಪ್ರಗತಿ ಕಂಡುಕೊಳ್ಳಲಾಗಿದೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ? ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ 119,109 ರೈತರು ನೋಂದಣಿ ಮಾಡಿಕೊಂಡಿರುವುದು. ಮೊನ್ನೆ ಒಂದು 17 ಮಾನ್ಯ ಪ್ರಧಾನಮಂತ್ರಿಗಳು 12ನೇ ಕಂತು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 112,000 ರೈತರಿಗೆ 22,47,00,000 ಆರ್ಥಿಕ ಸವಲತ್ತು ಅವರಿಗೆ ನೇರವಾಗಿ ಡಿಬಿಟಿ ಮುಖಾಂತರ ಅವರ ಅಕೌಂಟ್ಗೆ ಜಮೆ ಆಗಿದೆ. ಓಹೋ, ಅಂದ್ರೆ ಈ ಕೈಯಲ್ಲಿ ಕೊಡುವುದು ಅಥವಾ ಹಣವನ್ನು ಇಲ್ಲ, ಬ್ಯಾಂಕ್ ವ್ಯವಹಾರ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಬೇಕಂತಲ್ಲ? ಹೌದು ಹೌದು, ಪಾರದರ್ಶಕತೆ. ಈಗ ಕೇಂದ್ರ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡುತ್ತೆ ಅಷ್ಟೇ ಹಣ ರೈತರಿಗೆ ಫಲಾನುಭವಿಗಳಿಗೆ ಹೋಗಬೇಕು ಅಂತ. ಈಗ ಕೇಂದ್ರ ಸರ್ಕಾರ ಎಷ್ಟು ಬಿಡುಗಡೆ ಮಾಡಿದೆ ಸರ್? ಇದು ಯಾದಗಿರಿ ಜಿಲ್ಲೆಗೆ ಮತ್ತೆ ರಾಜ್ಯ ಸರ್ಕಾರ ಎಷ್ಟು ಮಾಡಿದೆ? ಇದುವರೆಗೆ 12ನೇ ಕಂತು ನಾನು ಈಗಲಾಗಲೇ ಹೇಳಿದೆ, 17-27 ಪ್ರಧಾನಮಂತ್ರಿ, ಹೌದು, ಮೊನ್ನೆ ಸೋಮವಾರ ಪ್ರಧಾನಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಇದುವರೆಗೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 119,109 ರೈತರಿಗೆ 2,386 2,386 crores ನೇರವಾಗಿ ಡಿಬಿಟಿ ಮುಖಾಂತರ. ಇದರಲ್ಲಿ 1 ರೂಪಾಯಿ ಕೂಡ ಅಲ್ಲಿ ಇಲ್ಲಿ ಆಗಿಲ್ಲ. ಡೆಲ್ಲಿಯಿಂದ ಕೇಂದ್ರ ಸರ್ಕಾರ, ಡೆಲ್ಲಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳು ಏನ್ ಬಿಡುಗಡೆ ಮಾಡಿದ್ದಾರೆ ಅಷ್ಟೇ ಅಮೌಂಟ್ ನೇರವಾಗಿ ರೈತರ ಖಾತೆಗೆ ಸಂದಾಯ ಆಗಿದೆ. ರಾಜ್ಯ ಸರ್ಕಾರದು 101.56 106 crores ಇಷ್ಟು ಕ್ರೋರ್ಸ್. ಒಟ್ಟಾರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 119,109 ರೈತರಿಗೆ 2,487.56 crores ಹಣ ಜಮೆ ಆಗಿದೆ. ಸುಮಾರು 2,500 ಕೋಟಿ, 2,500 ಕೋಟಿ ಹತ್ತಿರ, 1,00,000 ರೈತರು, 1,90,000 ರೈತರು. ತುಂಬಾ ಒಳ್ಳೇದಲ್ವ ಸರ್, ಈ ರೀತಿ ಒಂದು ನೋಂದಣಿ ಮಾಡಿಕೊಂಡ್ರೆ ರೈತರಿಗೆ ನೇರವಾಗಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲ, ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲ, ಯಾವುದೇ ಒಂದು ಪೇಪರ್ ತಗೊಂಡು ಯಾವುದೇ ಕಚೇರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಮಾರ್ಗದರ್ಶನ ಕೊಡ್ತಾರೆ, ಈ ಕೆವೈಸಿ ಅಲ್ಲೇ ಮಾಡ್ತಾರೆ. ಫೋನ್ ನಂಬರ್ ಆಕ್ಟಿವ್ ಇದ್ರೆ ಅಲ್ಲೇ ಆಕ್ಟಿವ್ ಆಗ್ಬಿಡುತ್ತೆ, ಒಂದು ನಿಮಿಷದ ಕೆಲಸ. ಆಕ್ಟಿವ್ ಇಲ್ಲ, ಈಗ ನೋಂದಣಿ ಮಾಡುವಾಗ ಒಂದು ಫೋನ್ ನಂಬರ್ ಕೊಟ್ಟಿರ್ತಾರೆ, ಮಧ್ಯದಲ್ಲಿ ಆಧಾರ್ ಲಿಂಕ್ ಯಾವ್ದೋ ಒಂದು ಬೇರೆ ಲಿಂಕ್ ಮಾಡಿರ್ತಾರೆ, ಇದು ಯಾವಾಗ ಮಿಸ್ ಮ್ಯಾಚ್ ಆಗ್ತದೆ ಅವಾಗ ಅವರು ಅಕೌಂಟ್ಗೆ ಹೋಗೋದಿಲ್ಲ. ನಿಜವಾದ ಫಲಾನುಭವಿ ಖಾತೆಗೆ ಹೋಗಬೇಕು ಅಂತ ಆ ದೃಷ್ಟಿಯಿಂದ ಈ ಕೆವೈಸಿ ಕಡ್ಡಾಯ ಮಾಡಿದ್ದಾರೆ. ಈಗ ಈ ಕೆವೈಸಿ ಮಾಡಿದ ಪ್ರಕಾರ ಉತ್ತಮ ಪ್ರಗತಿ ಇದೆ ನಿಮ್ಮ? ನಮ್ಮಲ್ಲಿ ಉತ್ತಮ ಪ್ರಗತಿ ಇದೆ, 64% ಅಷ್ಟು ಈ ಕೆವೈಸಿ ನಮ್ಮ ರೈತ ಬಾಂಧವರು ಮಾಡಿಕೊಂಡಿದ್ದಾರೆ. ಇದುವರೆಗೆ ಯಾರ್ಯಾರು ಹಿಂದೆ ಬಂದು 64 ಇನ್ನು ಬಾಕಿ ಇದ್ದಾರೆ, ಇನ್ನು 36% ಬಾಕಿ ಇದ್ದಾರೆ. 36% ಯಾಕೆ ಆಗಿದ್ದಾರೆ ಅಂದ್ರೆ ಅವರು ಟ್ರೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೆಲವರು ಅಲ್ಲಿ ಬಿಟ್ಟು ವಲಸೆ ಹೋಗಿದ್ದಾರೆ, ಇನ್ನು ಕೆಲವರು ಬೇರೆ ಕಡೆ ಎಂಪ್ಲಾಯ್ಮೆಂಟ್ಗೆ ಹೋಗಿದ್ದಾರೆ. ಆಮೇಲೆ ಮೃತ ಯಾರ್ಯಾರು ಪಟ್ಟಿರ್ತಾರೆ ಅವರಿಗೆ ಹೋಗೋದಿಲ್ಲ. ಈಗ 2019 ಇದುವರೆಗೆ ಎಷ್ಟೋ ಜನ ಮೃತ ಪಟ್ಟಿರ್ತಾರೆ, ಅವರು ಇನ್ಆಕ್ಟಿವ್ ಆಗಿರುತ್ತೆ. ಈ ಕೆವೈಸಿ ಜಿನಾಯಿನ್ ರೈತರಿಗೆ, ನಿಜವಾದ ರೈತರ ಖಾತೆಗೆ ಹೋಗ್ಬೇಕು, ಅವ್ರು ಜೀವಂತವಾಗಿರ್ಬೇಕು. ಅವ್ರು ಮರಣ ಹೊಂದಿದ್ರೆ ಅವ್ರಿಗೆ ಬರೋದಿಲ್ಲ, ಮರಣ ಹೊಂದಿದ್ರೆ ಅದು ನಿಂತು ಬಿಡ್ತದೆ, ನಿಂತು ಬಿಡ್ತದೆ. ಆಮೇಲೆ ಮೇಲೆ ಇನ್ನು ಯಾರಾದ್ರೂ ವಾರಿಸದಾರರವರದು ನಾಮಿನಿಗಳಂತ ಇರ್ತಾರಲ್ಲ, ಅವರಿಗೆ ಹೋಗ್ತದೆ? ಅವರಿಗೆ ಹೋಗೋದಿಲ್ಲ, ಅವರಿಗೆ. ಮತ್ತೆ ಈಗ 2019 ನಂತರ ಏನು ಇದು ಬರುತ್ತೆ, ಹೊಸ ಕಾನೂನು ಬಂದ್ರೆ ಅವ್ರದ್ದು ಕೊಡಬಹುದು. ಆಮೇಲೆ ಈ ಪ್ರಕ್ರಿಯೆಯಲ್ಲಿ ಅನರ್ಹರು ನಾವು ಗುರುತಿಸಿದ್ವಿ ಈಗಾಗಲೇ, ಇಷ್ಟು 7,013 ರೈತರು ಅನರ್ಹರು ಅಂತೇಳಿ ಅವ್ರಿಗೆ ಗುರುತಿಸಿ ಅವ್ರನ್ನ ಪೇಮೆಂಟ್ ನಿಲ್ಲಿಸಿದ್ವಿ. ಅಂದ್ರೆ ಈ ರೀತಿ ಕೂಡ ಒಂದು ವಿಚಾರಗಳು ಒಳ್ಳೆ ಯೋಜನೆಯಲ್ಲಿ ಆಗ್ತಾ ಇದೆ. ಅನರ್ಹರು ಉಸಿರುಳಿ ಬಿಡ್ತಾರೆ, ಅರ್ಹರನ್ನು ಬಿಟ್ಟು ಅವರಿಗೆ ಏನು ಕ್ರಮ ಸರ್? ವಾಪಸ್ ತಗೊಂಡು ಸರ್ಕಾರಕ್ಕೆ ನಾವು ಕಳಿಸ್ಕೊಡ್ತೀವಿ. ಇನ್ ಫರ್ದರ್ ಪೇಮೆಂಟ್ಸ್ ಏನು ಮಾಡಬೇಕು? ಈಗ 17 ಅಕ್ಟೋಬರ್ 12 ಕಂತು ಅವರಿಗೆ ಬಿಡುಗಡೆ ಆಗಿದೆ, ಅದು ನಿಲ್ಲಿಸಿದೀವಿ ನಾವು 7,000 ರೈತರಿಗೆ. ಈಗ ನೆಕ್ಸ್ಟ್ ಬರೋದು 13ನೇ ಇದರಿಂದ ಅವ್ರಿಗೆ. 7,000 ರೈತರು ಯಾಕಾಗಿ ಅವರು ಅನರ್ಹರು ಏನಂದ್ರೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ, ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ. ಯಾವುದೋ ಒಂದು ಕಡೆ ತೆರಿಗೆ ಪಾವತಿದಾರ, ಕಳೆದ ವರ್ಷ ತೆರಿಗೆ ಪಾವತಿ ಪೋರ್ಟಲ್ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಜಿಎಸ್ಟಿ ಪೋರ್ಟಲ್. ರೈತರು ನಮ್ಗೆ ಗೊತ್ತಾಗುದಿಲ್ಲ, ಈಗ ಪ್ರತಿಯೊಂದು ಆಧಾರ್ ಲಿಂಕ್ ಇದೆ. ತಾವು ಏನೋ ಒಂದು ಖರೀದಿ ಮಾಡಬೇಕಾದ್ರು, ಟ್ಯಾಕ್ಸ್ ಪೇ ಮಾಡಬೇಕಾದ್ರು, ಒಂದು ಅರ್ಜಿ ಆಗ್ಬೇಕಾದ್ರು, ಪ್ರತಿಯೊಂದು ಆಧಾರ್ ಲಿಂಕ್ ಇರೋದು. ಅದಕ್ಕೆ ಈ ಕೆವೈಸಿ ಮಾಡಬೇಕು, ಈ ಕೆವೈಸಿ ಕಡ್ಡಾಯ. ಅಂದ್ರೆ ರೈತರಿಗೆ ಇದು ಅನುಕೂಲವಾಗಿ ಬೆನಿಫಿಟ್ ಅಥವಾ ಫಲಾನುಭವಿಗಳಾಗಿ ಸೌಲಭ್ಯವನ್ನು ಪಡೆದುಕೊಳ್ಳಿ. ಬಿತ್ತನೆ ಬೀಜ ಪಡಿಬಾರ್ದು, ಬಿತ್ತನೆ ಬೀಜ ಔಷಧಿ ಇವೆಲ್ಲ ಭೂಮಿ ಸಿದ್ಧತೆ ಕಾರ್ಯಗಳು ಇದಕ್ಕೆಲ್ಲ ಅನುಕೂಲ ಆಗುತ್ತೆ ಅವ್ರಿಗೆ. ಈಗ ಸರ್, ಈಗ ವರ್ಷಕ್ಕೆ 6,000 ಕೇಂದ್ರ ಸರ್ಕಾರ, 4,000 ರಾಜ್ಯ ಸರ್ಕಾರ ಕೊಡ್ತದೆ. ಇದರಿಂದ ರೈತರಿಗೆ ಒಂದಷ್ಟು ಪ್ರಯೋಜನ ಆಗಿದೆ, ರೈತರು ಪ್ರಗತಿಯನ್ನು ಕಂಡುಕೊಂಡಿದ್ದಾರೆ ಅಂತ ಅನಿಸ್ತದೆ. ಜಾಯಿಂಟ್ ಡೈರೆಕ್ಟರ್ ಆಗಿ ನೀವೇನು? ಹೌದೌದು, ಪ್ರಗತಿ ಕಂಡುಕೊಂಡಿದ್ದಾರೆ. ಯಾಕಂದ್ರೆ ಅವರು ಸಂಕಷ್ಟದಲ್ಲಿ ಆರ್ಥಿಕ ನೆರವು, ಯಾರು ಹೋಗಿ ನಿಮ್ಗೆ 1,000 ರೂಪಾಯಿ 2,000 ರೂಪಾಯಿ ಸಾಲ ಮೂಲ ಮಾಡಬೇಕು, ಎಲ್ಲೂ ಕೊಡೋದಿಲ್ಲ. ಇರೋದ್ರಿಂದ ನೇರವಾಗಿ ಅಕೌಂಟ್ಗೆ ಹೋಗಿ ಬೀಳ್ತದಲ್ಲ, ಅವ್ರಿಗೆ ಅನುಕೂಲ ಆಗುತ್ತೆ. ಕೃಷಿ ಚಟುವಟಿಕೆಗೆ ಬಳಸಿಕೊಳ್ಳಿಕ್ಕೆ ಅದು ಫಸಲು ಬರುವವರೆಗೆ ಕಾಯ್ದು ಬೇಡ, ಇದು ಒಂದು ಅನುಕೂಲ. ಖಾತೆಯಲ್ಲಿ ದುಡ್ಡು ಇರ್ತದೆ, ಸಣ್ಣ ಪುಟ್ಟದಕ್ಕೆ, ಗೊಬ್ಬರಕ್ಕೆ, ಅದಕ್ಕೆಲ್ಲ ಅನುಕೂಲ ಆಗ್ತದೆ, ಔಷಧಿಗೆ. ಬರೀ ಒಳ್ಳೇದು ಸರ್. ಈಗ ಪ್ರಧಾನಮಂತ್ರಿಯವರು ಇದೇ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಈಗ ನೀವು ಜಂಟಿ ನಿರ್ದೇಶಕರಾಗಿ ರೈತರಿಗೆ ಏನು ಹೇಳ್ತೀರಿ ನೀವು? ನಾವು ಇದುವರೆಗೆ ಕಳೆದ ಒಂದು 3 ತಿಂಗಳಿಂದ ಸತತವಾಗಿ ನಮ್ಮ ಜಿಲ್ಲೆಯಲ್ಲಿ 16% ಈ ಕೆವೈಸಿ ಇತ್ತು, ಕೇವಲ 16% ಇತ್ತು. ಈ 16% ಇಂದ 64% ನಾವು ಈ ಪ್ರಗತಿ ಸಾಧಿಸಬೇಕಾದ್ರೆ ನಮ್ಮ ಕೃಷಿ ಇಲಾಖೆಯ ಕ್ಷೇತ್ರ ಮಟ್ಟದ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು, ಸಹಾಯಕ ಕೃಷಿ ಅಧಿಕಾರಿಗಳು, ಎಟಿಎಂಸ್, ಅಸಿಸ್ಟೆಂಟ್ ಟೆಕ್ನಿಕಲ್ ಮ್ಯಾನೇಜರ್, ಎಟಿಎಂಸ್, ಬಿಟಿಎಂಸ್ ಅಂತೇಳಿ ಆತ್ಮ ಯೋಜನೆಯಲ್ಲಿ ಕೆಲಸ ಮಾಡಿರೋರು ಎಲ್ಲರನ್ನೂ ಸೇರಿಸಿ ನಮ್ಮ ಕಚೇರಿಯ ಸಿಬ್ಬಂದಿಗಳು ಕೂಡ ನಾವು ಕ್ಷೇತ್ರ ಮಟ್ಟಕ್ಕೆ ನಾವು ಕಳಿಸಿದ್ವಿ. ನೀವು ಆಫೀಸ್ ಕೆಲಸ ಮಾಡೋದು ಬೇಡ, ಸದ್ಯಕ್ಕೆ ಅಲ್ಲಿ ಹೋಗಿ ಕ್ಷೇತ್ರ ಮಟ್ಟದಲ್ಲಿ ಹೋಗಿ ಈ ಕೆವೈಸಿ ಮಾಡಿಸಿ. ಯಾದಗಿರಿ ಜಿಲ್ಲೆ ಒಂದೇ ಅಲ್ಲ, ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಕಳೆದ 2 ವರ್ಷದಿಂದ, ಯಾಕಂದ್ರೆ ಈ ಕೆವೈಸಿ ಮಾಡಿಲ್ಲ ಅಂದ್ರೆ ಈಗ ಇಷ್ಟೊಂದು ಹಣ ಬರ್ತಾ ಇರಲಿಲ್ಲ. ಕೇಂದ್ರ ಸರ್ಕಾರದಿಂದ ಪೇಮೆಂಟ್ ಮಾಡಬೇಕಾದ್ರೆ ಈ ಕೆವೈಸಿ ಕಡ್ಡಾಯ, ಇಲ್ಲ ಅಂದ್ರೆ ಅಂತವ್ರಿಗೆ ಜಿಲ್ಲಾಧಿಕಾರಿಗಳ ಮೂಲಕನೇ ಒಂದು ಜಿಲ್ಲೆಯಲ್ಲಿ ಒಂದು ರೀತಿ ಪ್ರಚಾರವನ್ನು ಕೊಟ್ಟು ಕ್ಷೇತ್ರ ಮಟ್ಟದಲ್ಲಿ ಬೆಳಗ್ಗೆ ಹೊತ್ತು ಮತ್ತು ಸಾಯಂಕಾಲ ಹೊತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಸಿಗ್ತಾರೆ ಅಂತೇಳಿ ಅವ್ರ ಗ್ರಾಮಗಳಿಗೆ ಹೋಗಿ ಈ ಕೆವೈಸಿ ಮಾಡಿಸಿದ್ರು. ಯಾದಗಿರಿ ರೈತರು ನಿಮ್ಮೊಂದಿಗೆ ಕೈ ಜೋಡಿಸಿದ್ರು? ಕೈ ಜೋಡಿಸಿದ್ದಾರೆ ರೈತರು. ಕಾರಣಕ್ಕಾಗಿ ಈ ಕೆವೈಸಿ ಮಾಡಿದವರ ಸಂಖ್ಯೆ 64% ಆಗಿದೆ. ಇನ್ನು ಉಳಿದವರು ಇದ್ದಾರೆ, ಉಳಿದಿರೋ ಕೆವೈಸಿ ಮಾಡ್ಕೋಬೇಕು. ನಾವು ಕ್ಷೇತ್ರ ಮಟ್ಟದಲ್ಲಿ ಅವ್ರಿಗೆ ಹೋಗಿ ಹೇಳುವಾಗ ಅವ್ರು ಕೇಳಿಲ್ಲ, ಪ್ರತಿಯೊಬ್ಬರಿಗೆ ಗೊತ್ತಿದೆ ಈ ಕೆವೈಸಿ ಮಾಡ್ಕೋಬೇಕು ಅಂತೇಳಿ. ಅವ್ರು ಏನ್ ಹೇಳಿದ್ದಾರೆ, ನಾವು ನಿಲ್ಲಿಸುವಾಗ ನೋಡ್ಕೊಳ್ಳೋಣ, ಈ ತರ ಮಾತಾಡಿದ್ದಾರೆ. ಸೊ ಈಗ ಅವ್ರಿಗೆ ಗೊತ್ತಾಗಿದೆ ಅವ್ರ ಅಕೌಂಟ್ಗೆ ಹೋಗಿಲ್ಲ ದುಡ್ಡು, ಈಗ ಅವರೇ ಬಂದು ನಮ್ಮ ಸಿಎಸ್ಸಿ ಸೆಂಟರ್ಸ್ ಹೋಗಿ ಅವ್ರು ಮಾಡ್ಕೋಬೇಕು. 15 ರೂಪಾಯಿ ಫೀಸ್ ಇರುತ್ತೆ, ಆ ಫೀಸ್ ಕಟ್ಬಿಟ್ಟು ಇ ಕೆವೈಸಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಇಂದ ಅವ್ರಿಗೆ ಬರುತ್ತೆ. ಅಂದ್ರೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಿದೆ ಅದು ಕರ್ನಾಟಕದ ಪಿಎಂ ಕಿಸಾನ್ ಕರ್ನಾಟಕ ಯೋಜನೆಯಡಿ ಜೊತೆ ಸೇರಿದಂತ ಈ ಒಂದು ಅತ್ಯುತ್ತಮವಾಗಿರ್ತಕ್ಕಂತ ಯೋಜನೆ ರೈತರಿಗೆ ಮುಟ್ಲಿಕ್ಕೆ ಈ ರೀತಿಯ ಪಾರದರ್ಶಕತೆ ಕಾಪಾಡಲಿಕ್ಕೆ ಈ ಕೆವೈಸಿ ಮಾಡ್ಕೊಳ್ತಾರೆ. ಕೊನೆಯದಾಗಿ ಹೇಳಿ ಸರ್, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅನುಷ್ಠಾನದ ನಂತರ ಯಾದಗಿರಿ ಜಿಲ್ಲೆಯಲ್ಲಿ ಹೇಗಿದೆ ಪ್ರಗತಿ, ಕೃಷಿ ಚಟುವಟಿಕೆ ಎಲ್ಲ? ಪ್ರಗತಿ ಇದೆ, ಈ ಸಂಕಷ್ಟದಲ್ಲಿ ಅಲ್ಪ ಸ್ವಲ್ಪ ಏನು ಸಹಾಯ ಆಗುತ್ತೆ. ಅವರು ರೈತರಿಗೆ ನಿಜವಾಗ್ಲೂ ಬಹಳ ಅನುಕೂಲ ಆಗಿದೆ. ಯಾರು ಸಾಲ ಸುಲ ಹೋಗುವ ಅವಶ್ಯಕತೆ ಇಲ್ಲ. ಅಲ್ಪ ಸ್ವಲ್ಪ ಪೇಮೆಂಟ್ಸ್ ಸಣ್ಣ ಪುಟ್ಟ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ. ಇದು ನೇರವಾಗಿ ಯಾವ್ದು ಹಿಂದೆ ಏನಿತ್ತು, ಚಕ್ಮುಖ ಹೋಗೋದು, ಅಲ್ಲಿ ಹೋಗೋದು, ಈ ಆಫೀಸ್ ಈ ಕಚೇರಿ ಆ ಕಚೇರಿ, ಅವ್ರಿಗೆ ಇವ್ರಿಗೆ ಏನು ಸಮಸ್ಯೆ ಇಲ್ಲ. ನೇರವಾಗಿ ಅವ್ರ ಮನೆ ಬಾಗಿಲಿಗೆ ತಲುಪಿದೆ ಈ ಯೋಜನೆ. ಅಂದ್ರೆ ಜನರ ಮನೆ ಬಾಗಿಲಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಗ್ಗೂಡಿಸಿ ಅಂತೆ. ಹೌದು, ಮೊದಲೆಲ್ಲ ಅವರು ಕಚೇರಿ ಕಚೇರಿಗಳಿಗೆ ಅಳಿದಾಡಬೇಕು, ಬ್ಯಾಂಕ್ಗಳಿಗೆ ಹೋಗಬೇಕು, ಅಲ್ಲೆಲ್ಲ ಸರತಿ ಸಾಲಿನಲ್ಲಿ ನಿಲ್ಲಬೇಕು, ಆ ಎಲ್ಲ ತೊಂದರೆಗಳು ಪರಿಹಾರಗೊಂಡಿದೆ. ಪೇಮೆಂಟ್ ಆಗಿಲ್ಲ ಅಂದ್ರೆ ಸಿಎಸ್ಸಿ ಹೋಗ್ಬೇಕು, ಅಲ್ಲಿ ಇ ಕೆವೈಸಿ ಮಾಡ್ಕೋಬೇಕು. ಇಲ್ಲ ಯಾಕೆ ನಿಂತಿದೆ ಅಂತೇಳಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಹೋದ್ರೆ ಅವರು ಮಾರ್ಗದರ್ಶನ ಕೊಡ್ತಾರೆ, ನೆರವನ್ನ ನೀಡಿ ಅವರಿಗೆ ಫಲಾನುಭವಿಗಳಾಗಿ ಮಾಡ್ತಾರೆ. ತುಂಬಾ ಒಳ್ಳೇದು, ಯಾಕಂದ್ರೆ ಪ್ರಧಾನಮಂತ್ರಿ ಅವರ ಉದ್ದೇಶನೂ ಅದೇ, ಯಾವುದೇ ಒಂದು ಯೋಜನೆ ಇದ್ರೂ ಕೂಡ ಅದು ರೈತನಿಗೆ ಮುಟ್ಟಬೇಕು, ರೈತನ ಮನೆ ಬಾಗಿಲಿಗೆ ಮುಟ್ಟಬೇಕು. ಆ ಹಿನ್ನೆಲೆಯೊಳಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಎಂಬುದು ಕೂಡ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಬಹಳ ಸಮರ್ಪಕವಾಗಿ ಅನುಷ್ಠಾನಗೊಂಡಿದೆ. ಮತ್ತೆ ಸಾಕಷ್ಟು ರೈತರು ಕೂಡ ಇದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿ ತಾವು ಫಲಾನುಭವಿಗಳು ಆಗಿದ್ದಾರೆ. ಇನ್ನೂ ಬಾಕಿ ಉಳಿದವರು, ಇ ಕೆವೈಸಿ ಮಾಡದವರು ಇ ಕೆವೈಸಿ ಮಾಡಿ ಇದಕ್ಕೆ ಸೇರ್ಪಡೆಗೊಂಡ್ರೆ ಇನ್ನಷ್ಟು ಲಾಭದಾಯಕವಾಗಿರತಕ್ಕಂತ ಆರ್ಥಿಕ ಒಂದು ನೆರವನ್ನು ಪಡೆಯಬಹುದು ಅಂತ ಹೇಳಿಕೊಂಡು ತಾವು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅನುಷ್ಠಾನದ ಕುರಿತು ಇಷ್ಟೊತ್ತು ತನಕ ಮಾಹಿತಿಯನ್ನು ನೀಡಿದ್ರಿ ಸರ್. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ಕಾರಗಳು ಸರ್. ಇಲ್ಲಿ ತನಕ ಯಾದಗಿರಿ ಜಿಲ್ಲೆಯೊಳಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅನುಷ್ಠಾನ ಕುರಿತು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಅಬೀದ್ ಎಸ್ಎಸ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ರೈತ ಬಾಂಧವರೇ, ಈಗ ಕಲಾವಿದರಾದ ಶ್ರೀಮತಿ ಲಕ್ಷ್ಮೀಬಾಯಿ ಅಮೃತ್ ಕುಂಬಾರ್ ಮತ್ತ ಸಂಗಡಿಗರಿಂದ ಒಂದು ಭಜನೆ ಪದ ಕೇಳೋಣ. ಮನ ಕಾಣಲ

ಆತ್ಮಹತ್ಯೆ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಾಯ್ತು, ಸರಳದಲ್ಲ, ಒಂದ್ ನಿಮಿಷದ ಕೆಲಸ ಅದು. ಸಮಸ್ಯೆ ಬಗೆಹರಿದಂಗ ಆಗ್ಬಿಡ್ತದೆ, ಯಾರಿಗೂ ಸಮಸ್ಯೆ ಆಗಂಗಿಲ್ಲ ಅನ್ಕೊಂಡು ಏನ ಹೌದು ಹಿಂಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೋಡು, ಇದು ದೊಡ್ಡ ತಪ್ಪು. ಆಮೇಲೆ ಕಾನೂನಿನ ಪ್ರಕಾರ ಅನ್ನೋದು ತಪ್ಪು, ಹೌದಲ್ಲ? ಯಾಕಂದ್ರೆ ಜೀವ ನಮಗ್ ಕೊಡ್ಲಿಕ್ಕೆ ಅಧಿಕಾರ ಏನು ಅಂತಂದ್ರೆ, ಜೀವ ತಗೊಳ್ಲಿಕ್ಕೆ ಅಥವಾ ನಮ್ಮ ಜೀವ ನಾವೇ ತಗೊಳ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಈ ಒಂದು ಸಂಸಾರದಾಗ ನಾವು ಹುಟ್ಟಿ ಬಂದೀವಿ ಅಂತಂದ್ರೆ ದೇವರನ್ಕೋ ಅಥವಾ ನಿಸರ್ಗ ಅನ್ಕೋ ಸೃಷ್ಟಿ ಅನ್ಕೋ ನಮ್ಗೇನು ಬದುಕಲಿಕ್ಕೆ ಅವಕಾಶ ಕೊಟ್ಟದೆ. ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಯಾವಾಗ ಮುಗಿಬೇಕು ಮುಗಿತದೆ, ಅವಾಗ ನಾವು ನಿಂದ್ರಂದ್ರು ಅದು ನಿಂದ್ರೋದಿಲ್ಲ, ನಿಂದ್ರಂಗಿಲ್ಲ. ಅದಕ್ಕೆ ನಾವೇ ಆಗಿ ಅದಕ್ಕೆ ಅಂತ್ಯ ಹಾಡಬಾರ್ದು. ಅದಕ್ಕೇನಂತಂದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಈ ಒಂದು ಆತ್ಮಹತ್ಯೆ ಪರಿಹಾರ ಆಗೋದಿಲ್ಲ. ಕೈ ಇಲ್ಲೇನು ವಿಚಾರ ಮಾಡ್ಬೇಕಂತಂದ್ರೆ ಐದು ಬಟ್ಟು ನಮ್ ಕೈವು ಸಮಾನವೇನು, ನೀವೆಲ್ಲ ಹೇಳ್ಬೇಡಪ್ಪ ಐದು ಬಟ್ಟು ಸಮಾವೇನು ಅಂತಂದ್ರೆ ಕಟ್ ಮಾಡು ಹೊಸ ಸಮ ಆಗ್ತಾವ. ಅಂದ್ರೆ ನಾ ಹೇಳ್ದೇನು ಜೀವನ ಮುಗಿತೇನು ಇಲ್ಲ ಅಂತಂದ್ರ, ನಾ ಹೇಳ್ದೇನು ನಮ್ಮ ಸಂಸಾರದಾಗ ನಮ್ ಜಗತ್ತಿನ ನೋಡ್ಬೇಕು. ಎಷ್ಟೋ ಜನ SSLC ಫೇಲ್ ಆದವರು, ಶಾಲೆಗೆ ಹೋಗದೇ ಇರುವಂತವರು ಸಹಿತ ಜೀವನದಾಗ ಸಾಕಷ್ಟು ಸಾಧನೆ ಮಾಡ್ಯಾರ. ಹಂಗ ನಾವು ಪ್ರಯತ್ನ ಮಾಡೋದು, ನಮ್ ಕಡೆಯಿಂದ ತಾಯಿ ತಂದೆ ಪ್ರಯತ್ನ ಮಾಡೋದು, ಮಕ್ಕಳ ಪ್ರಯತ್ನ ಮಾಡೋದು. ಒಂದ್ ವೇಳೆ ಶಿಕ್ಷಣ ಹತ್ತಿಲ್ಲ, ಬೇರೆ ಹಾದಿಗಳು ಸಾಕಷ್ಟು ಅದಾವ ನಮಗೆ. ಆಮೇಲೆ ಇನ್ನೊಂದು ಯಾವ್ದೊಂದು ಕೆಲಸ ಇಟ್ಕೊಂಡು ಇಟ್ಕೊ ಆಗೋದಿಲ್ಲ, ಫೇಲ್ ಆಗ್ತಿವಿ. ಅದೊಂದೇ ಕೆಲಸ ಅಂತ ತಿಳ್ಕೊಂಡು ಜೀವನ ಅದರ ಮೇಲೆ ನಿಂತಿರ್ತೀವಿ. ಅದನ್ನ ಬಿಟ್ಟು ಬೇರೆ ಶುರು ಮಾಡ್ಕೋಬೇಕು, ಬೇರೆ ಮಾಡ್ಕೊಳ್ಳೋದು. ಬಿಸ್ನೆಸ್ ಮಾಡ್ತಿರ್ತೀವಿ, ಒಂದು ಬಿಸ್ನೆಸ್ ಫೇಲ್ ಆಗ್ತದೆ ಮುಗಿತನು, ಅವಕಾಶ ಕೊಡಿಲ್ಲ ಜಗತ್ತಿನೊಳಗೆ. ಅಂದ್ರೆ ನಾನು ಧೈರ್ಯ ಮಾಡ್ಕೊಳ್ಬೇಕು, ಧೈರ್ಯ ಮಾಡ್ಕೊಂಡು ಮುಂದೆ ನುಗ್ಗುತ್ತೀವಿ ಅಂತ ನಾವು ವಿಚಾರ ಮಾಡಿದ್ವಿ ಅಂತಂದ್ರ ನಮಗ್ ಸಹಾಯಕ ಬಹಳ ಮಂದಿ ಬರ್ತಾರ. ಇನ್ನೊಂದು ಶೋಭಕ ಇಲ್ಲಿ ಕೆಲವರು ಏನ್ ಹೇಳ್ತಾರ ಅಂತಂದ್ರ, ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದನ್ನ ಎಂತವ್ರ ಹತ್ರ ಹೇಳ್ಕೊಳ್ಬೇಕಂತಂದ್ರೆ ನಮ್ಗೆ ಯಾರ ಮೇಲೆ ವಿಶ್ವಾಸದ ಹೌದು ಅವ್ರ ಹತ್ರ ಹೇಳ್ಕೊಳ್ಬೇಕು. ಆಮೇಲೆ ಸಮಸ್ಯೆಗೆ ಪುಷ್ಟಿ ಕೊಡೋರೆ ಬಹಳ ಮಂದಿ ಇರ್ತಾರಪ್ಪ. ಅದಕ್ಕೆ ಇನ್ನ ಒಬ್ರನ್ನೊಬ್ರು ನಮ್ಗೆ ವಿಶ್ವಾಸ ಸಿಗ್ತಾರ, ಇದ್ದೇ ಇರ್ತಾರೆ. ಅಂತವ್ರ ಹತ್ರ ಹೇಳಿದ್ರೆ ಅವ್ರಿಗೆ ನಮ್ಗೆ ಸಮಾಧಾನ ಬರ್ತದೆ. ಇಷ್ಟೇ ಆಯ್ತಲ್ಲ, ನೋಡೋಣ ತಗೋ ಇವತ್ತಿಗೆ ಬಿಟ್ಬಿಡು ಅಂತಂದ್ರ ಅವತ್ ಮುಗಿದ ಸಮಸ್ಯೆ. ಹೌದು, ಆ ವಿಚಾರದಿಂದ ಹೊರಗೆ ಬಂದೇ ಬಿಡುತ್ತೆ, ಆ ಪ್ರಸಂಗದಿಂದ ಹೊರಗೆ ಬಂದಿವಲ್ಲ ಏನಾಗ್ತದೆ ಅಂತಂದ್ರೆ ನಾವು ಬೇರೆ ಹಾದಿಗಳು ಸಿಗ್ತವೆ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಶೋಭಕ ಏನ್ ವಿಚಾರ ಅಂತಂದ್ರ, ನಮ್ಮ ಸೊಸೈಟಿ ಒಳಗ ನಮ್ಮ ಸಮಾಜದೊಳಗ ಈ ಮಾನಸಿಕ ಸಮಸ್ಯೆಗಳೇನವಲ್ಲ, ಇವೆಲ್ಲ ಮಾನಸಿಕ ಸಂಬಂಧಪಟ್ಟಿವೆ. ಇದಕ್ಕೆ ನಾವು ಒಂದು ರೋಗ ಇದನ್ನು ನಾವು ಇದಂತ ಒಪ್ಪಿಕೊಳ್ಳೋದಿಲ್ಲ ಜಲ್ದಿ. ಇದನ್ನ ಏನಪ್ಪ ಹುಚ್ಚು ದವಾಖಾನೆಗೆ ಹೋಗ್ಬೇಕು, ತಲೆ ಕೆಟ್ಟದ ಅಂತ ಅಂತಾರ. ತಲೆ ಕೆಟ್ಟದ ಹುಚ್ಚಿಡದ ಅದಕ್ಕ ಹಿಂಗ ಅದು ಸಣ್ಣ ಶಬ್ದಗಳಾಗ್ಬಿಡ್ತಾವ, ಕೀಳುಮಟ್ಟದ ಶಬ್ದಗಳಾಗ್ಬಿಡ್ತಾವ, ಅದ್ರಲ್ಲಿಂದ ಮತ್ತಿಷ್ಟು ಅದೇನಾಗ್ತಂದ್ರೆ ದೀರ್ಘಕ್ಕೆ ಹೋಗ್ಬಿಡ್ತು ಅಂತ. ನಾನು ಅದನ್ನು ಈಗ ನಮ್ಗೆ ಆರಾಮಿಲ್ಲ, ಜ್ವರ ಬಂದಿಲ್ಲ, ಕೆಮ್ಮಾಗ್ಯದ, ನೆಗಡಿ ಆಗ್ಯದ, ಕಾಲರ ಆಗ್ಯದ, ಮತ್ತೊಂದಾಗ್ಯದ, ಟೈಫಾಯ್ಡ್ ಆಗ್ಯದ, ಡಾಕ್ಟರ್ ಬಳಿ ಹೋಗ್ತಿವಲ್ಲ. ಹೌದು, ಹಂಗ ಇದು ಒಂದು ರೋಗ. ಖರೇ ಅದ. ಈಗ ಅವನಿಗೆ ಒಂಥರ ಆಗ್ಲಿಕ್ಕತ್ತಾನ ಮನುಷ್ಯ ಅಂತಂದ ಮೇಲೆ ಅದನ್ನ ವಿಚಾರ ಮಾಡ್ಬೇಕು. ಅವನ್ ಸುತ್ತಮುತ್ತ ಇದ್ದವ್ರು ಮನೆಯೊಳಗೆ ಬರೋಬ್ಬರ ಹೇಳಿದ್ರು ಮನ್ಯಾಗ ಯಾರ್ಯಾರು ಇರ್ತಾರಲ್ಲ, ಯಾಕೋ ಒಂಥರ ಸುಮ್ಮ ಕೂಡ್ಲಿಕತ್ತಾನ, ಏನೋ ವಿಚಾರ ಮಾಡ್ಲಿಕತ್ತಾನ, ಎದ್ರ ಬಗ್ಗೆ ವಿಚಾರ ಮಾಡ್ತಿರ್ಬೇಕು ಅಂತ ತಿಳ್ಕೋಬೇಕು. ತಿಳ್ಕೊಂಡ್ರ ಸರಿ ಸ್ವಲ್ಪ ಸುಧಾರಿಸ್ಕೊಳ್ಲಿಕ್ ಆಗ್ತದೆ, ದವಾಖಾನೆ ಕರ್ಕೊಂಡು ಹೋಗ್ಬಹುದು, ಏನಾರ ಮಾಡಬಹುದು. ತಿಳ್ಕೊಲ್ಲಾರ್ದೇನೆ ಇದೆ ಇದ್ರ ಹಣೆ ಬರ್ನೆ ಎಷ್ಟಾಯ್ತು ಬಿಡು ಅಂತ ಹೇಳಿ ಬಿಟ್ರಂದ್ರೆ ಬೈಲಿಗೆ ಶುರು ಮಾಡಿದ್ವಿ. ಬೈಯೋದು ಒಂದ್ ಕಡೆ ಆಗಿರ್ತದೆ, ಅವ ಮೊದ್ಲೇ ಮನಸ್ಸಿನೊಳಗೆ ಕುದಿತಿರ್ತಾನ, ತುಂಬಿಕೊಂಡಿರ್ತಾನ. ಆ ಬೈಯೋದು ಒಂದಾಯ್ತು ಅಂತಂದ್ರೆ ತೀರಾ ಇಷ್ಟ ಒಳಗಾಗ್ಬಿಡ್ತಾನ ನೋಡೋದು ಮಾನಸಿಕ ರೋಗ. ಅದಕ್ಕೆ ಇನ್ನೊಂದು ವಿಚಾರ ಬರ್ತದೆ, ಏನದು ಮುಖ್ಯವಾಗಿ ಅಂತಂದ್ರೆ ಊಟದ ಬಗ್ಗೆ, ಊಟ ಕಡಿಮೆ ಮಾಡ್ತದಂತ. ಆಮೇಲೆ ಅವ್ರ ವರ್ತನೆಗಳು ಬದಲಾವಣೆ ಆಗ್ತಾವಂತ. ಅಂದ್ರೆ ನಾರ್ಮಲ್ ಆಗಿ ಯಾರ ಜೊತೆ ಸೇರೋದಿಲ್ಲ, ಒಬ್ಬರೇ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ಆಮೇಲೆ ಎದುರಾಗೂ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಇವ್ ನಮಗ ಗುರ್ತಾಗ್ತಾವ, ಹೊರಗಿನವ್ರ ಗುರ್ತಾಗೋದಿಲ್ಲ. ಹೌದೌದು, ಮನೆಗೆ ಅವ್ರ ಜೊತೆಗೆ ಯಾರು ಇರ್ತಾರೆ ಅವ್ರಿಗೆ ಅಷ್ಟೇ ಗೊತ್ತಾಗ್ತಾವೆ. ಇದನ್ನ ನಾವು ನೋಡ್ತಾ ಇರ್ಬೇಕು. ನೋಡ್ಕೊಂಡು ಈಗ ಎಲ್ಲಾ ಸರ್ಕಾರಿ ಆಸ್ಪತ್ರೆಯೊಳಗ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದ್ ದಿನ ಅಂತ ಫಿಕ್ಸ್ ಮಾಡಿರ್ತಾರೆ, ತಿಂಗಳಿಗೆ ಒಮ್ಮೋ, ತಿಂಗಳಿಗೆ ಎರಡು ಸಲನೋ, ವಾರಕ್ಕೊಮ್ಮೋ ಅಂತ ಮಾಡಿರ್ತಾರ. ಅಲ್ಲಿ ಕರ್ಕೊಂಡು ಹೋಗಿ ನಾವು ಅಂದ್ರೆ ಅವತ್ತಿನ ದಿನ ಆ ಡಾಕ್ಟರ್ಸ್ ಬಂದಿರ್ತಾರಲ್ಲಿ ಬಂದಿರ್ತಾರೆ. ನಾವು ಪ್ರಾರಂಭದಲ್ಲಿ ನಮ್ಗೆ ಏನಾದ್ರು ವ್ಯತ್ಯಾಸ ಅನಿಸ್ತು ಅಂದ್ರೆ ಕರ್ಕೊಂಡು ಹೋಗ್ಬಿಡ. ಹೌದು, ಸೊಸೈಟಿ ಬಗ್ಗೆ ಅದ್ರ ಬಗ್ಗೆ ಏನು ವಿಚಾರ ಮಾಡೋದಿಲ್ಲ. ಹೌದು, ಸರಳ ದವಾಖಾನೆಗೆ ಹೆಂಗ್ ಹೋಗ್ತಾರೆ ಹಂಗ ಹೋಗಿ ತೋರಿಸ್ಕೊಂಡ್ಬಿಡುದು. ಹೌದು, ನೀವ್ ಎಷ್ಟು ಬೇಡಪ್ಪ, ನಾಲ್ಕು ಮಂದಿ ಟಮ್ ಟಮ್ ಯಾಕೆ ಮಾಡ್ತೀರಿ, ಹೋದ್ರೆ ತೋರಿಸ್ಕೊಂಡ್ ಬಂದ, ನಾವ್ ಹೇಳಿದ್ರೆ ಇನ್ನೊಬ್ರಿಗೆ ಗುರ್ತಾಗ್ತಾನು. ಹೌದು ಬಿಡು, ಗೊತ್ತಾಗಂಗಿಲ್ಲ. ಅವ್ರ ಗೊತ್ತಾದ್ರೂ ನೋಡಿ ಏನ್ ತಪ್ಪದಪ್ಪ ಅದ್ರಾಗ, ಈ ಒಂದು ಮನೋಭಾವನೆ ಬೆಳೆಸ್ಕೋಬೇಕು. ಖರೇ ಅದ, ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು, ಯಾವ್ದು ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕೆ ಯಾವ್ದೇ ಅಲ್ಲಿ ಈ ಚಿಂತೆ ಮಾಡ್ಕೊಂಡು ಕೂತ್ರಿ ಏನು ಉಪಯೋಗ ನೋಡ, ಏನಿಲ್ಲ ಅಂತ, ಏನೇನೇನೇನಿಲ್ಲ. ಈಗ ನಾವೊಂದು ಮಾತು ಹೇಳ್ತೀನಿ, ಏನ್ ಹೇಳ್ತೀನಿ, ಈಗ ಶೋಭಕ್ಕ ನನಗೆ ತಿನ್ಲಿಕ್ಕೆ ಏನ್ರ ಕೊಡ್ತಾಳೋ ಇಲ್ಲೋ, ಚಾ ಏನ್ರ ಮಾಡ್ತಾಳೋ ಇಲ್ಲೋ ಅಂತ ನನ್ನ ವಿಚಾರ ಮಾಡ್ಕೋತ ಕೂತ್ರ ಏನಾಗ್ತದೆ, ಏನಿಲ್ಲ, ಚಾನು ಸಿಗಂಗಿಲ್ಲ, ಟಿಫನು ಸಿಗಂಗಿಲ್ಲ. ಅದ್ರ ಬದಲು ಶೋಭಕ್ಕ ಹೇಳಿದೆ, ಶೋಭಕ್ಕ ಹೊಟ್ಟೆ ಹಸು ನೋಡುವ ಅಂತಂದ್ರೆ ಹೌದು ಏನಾರ ಸಿಗ್ತದಪ್ಪ ಹಂಗ ನಿಮ್ಗೆ. ಹೌದೌದು, ಏನಂತ ಚಿಂತೆ ಮಾಡ್ಲು. ಸದ್ಯಕ್ಕರ ನಾ ಇನ್ನ ಏನು ಮಾಡಿಲ್ಲ, ಮತ್ತ ಮಾಡೋ ತನಕ ಕೊಡ್ತಿದ್ದಿ ಅಂದ್ರ ಮಾಡಿ ಕೊಡ್ತೀನಿ ನೋಡು. ಶೋಭಕ್ಕರ ಮನೆಗೆ ಬಂದಾಗ ನಾ ಎಂದು ಖಾಲಿ ಹೋಗಿಲ್ಲ. ಹೌದ, ಯಾಕಂತಂದ್ರ ಬರ ಮುಂದೆ ನಾನು ಹೊಟ್ಟಿ ಚೌಮೆ ಚೌಮೆ ಅಂತಿರ್ತಾನ ಅವಾಗ ಬಂದಿರ್ತೀನಿ. ಹೌದೇನ, ಕೆಮ್ಮಂದು ಬಹಳ ಆಗಿದೆ ನೋಡುವ. ನಿಂದ ಸ್ವಲ್ಪ ಯಾವಾಗ್ಲೂ ಜಾಸ್ತಿನೇ ಇರ್ತದಪ್ಪ, ಸ್ವಲ್ಪ ತಂಡೆ ಪ್ರಕೃತಿ ಅದ ನಿಂದ, ಹಂಗಾಗಿ ಆಗ್ತದೆ. ಅದಕ್ಕೆಲ್ಲ ಸ್ವಲ್ಪ ಬಿಸಿ ಬಿಸಿ ಬಿಸಿ ಬಿಸಿ ಮಾಡ್ಕೊಡ್ತೇನೆ ಅಂತ ಕೂತಿರಂಗಾದ್ರೆ. ಆಯ್ತು, ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಇದರಲ್ಲಿ ಭಾಗವಹಿಸಿದ್ದವರು ರಾಜೇಂದ್ರ ಆರ್ ಕುಲಕರ್ಣಿ, ಶೋಭಾ ಎನ್ ವಕೀಲ್. ಈಗ ಶ್ರೀಮತಿ ಲಕ್ಷ್ಮೀಬಾಯಿ ಅಮೃತ್ ಕುಮಾರ್ ಮತ್ತ ಸಂಗಡಿಗರಿಂದ ಇನ್ನೊಂದು ಭಜನೆ ಪದ ಕೇಳೋಣಂತ. ಭಕ್ತಿಯಲೆಂದ ಭಜನ ಮಾಡಿದರ ದೇವರ ನಿಮಗಲಿ ತಾನ ಮಾಡೋ ನೀ ದೇವ ಧ್ಯಾನ ಮಾಡೋ ನೀ ಗುರು ಭಜನ ಭಕ್ತಿಯಲೆಂದ ಭಜನ ಮಾಡಿದರ ದೇವರ ನಿಮಗಲಿ ತಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ ಜೇದಾರ ಮಹುಟ್ಟಿ ಬಂದಾನ ಮಲ್ಲಯ್ಯನ ಧ್ಯಾನ ಜೇತರ ಮಹುಟಿ ಬಂದಾನ ಮಾಡೋ ತಾನ ಮಲ್ಲಯ್ಯನ ಧ್ಯಾನ ಐದ ವರ್ಷದ ನವಣೆಯ ಹೊಲದಾಗ ಗುರುವಿನ ಬೆಟ್ಟೆ ಆಗ್ಯಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ ಭಕ್ತಿಯಲಿಂದ ಭಜನ ಮಾಡಿದರ ದೇವರ ನೀವು ಬಲಿತಾನ ಭಕ್ತಿಯಲಿಂದ ಭಜನ ಮಾಡಿದರ ದೇವರ ನಿನ್ನ ಬಲಿತಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ ಚೇತಾರ ಮಹುಟಿ ಬಂದಾನ ಮಾಡೋ ತಾನ ಮಲ್ಲಯ್ಯನ ಧ್ಯಾನ ಚೇತಾರ ಮಹುಟಿ ಬಂದಾನ ಮಾಡೋ ತಾನ ಮಲ್ಲಯ್ಯನ ಧ್ಯಾನ ಐದ ವರ್ಷದ ಭಕ್ತಿಯಲಿಂದ ಭಜನ ಮಾಡಿದರ ದೇವರ ನಿನ್ನ ಬಲಿತಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ ಭಕ್ತಿಯಲಿಂದ ಭಜನ ಮಾಡಿದರ ದೇವರ ನಿಮ್ಮ ಬಲಿತಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ ಭಕ್ತಿಯಲಿಂದ ಭಜನ ಬುದ್ಧಿ ಬೇಡಾನ ಮಲ್ಲಯ್ಯ ಸೀತಾವಂತಾನ ಅನ್ನ ಮಸರ ಬುದ್ಧಿ ಬೇಡಾನ ಮನೆಗೆ ಹೋಗೆ ತರವನರೊಳಗ ಮಲ್ಲಯ್ಯ ಮಾಯಾಗೆ ಹೋಗ್ಯಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ ಭಕ್ತಿಯಲಿಂದ ಭಜನ ಮಾಡಿದರ ದೇವರ ನಿಮ್ಮ ಬಲಿತಾನ ಮಲ್ಲಯ್ಯ ಮಾಲೆ ಅಂತ ಕೂಗ್ಯಾನ ಹಿಂದಕ್ಕ ಮೂರು ಮಾಳೆ